ಅದೇ ರೀತಿ ಮೆಣಸಿನಕಾಯಿ ಬೆಳೆಯಲೇನೂ ಕೂಡ ನಾವು ಮಾಡ್ಕೋಬಹುದು. ಒಂದು ನಾಟಿ ಮಾಡೋಕ್ಕಿಂತ ಅಥವಾ ಸಸಿ ನಾಟೋಕ್ಕಿಂತ ಮುಂಚೆ ಬೇವಿನ ಹಿಂಡಿ ಹಾಕಬೇಕು, ಅದು 200 ಕೆಜಿ 1 ಎಕರೆಗೆ ಹಾಕಬೇಕು. ಜೊತೆಗೆ ಇನ್ನೊಂದು ಅಂಶ, ಆ ಬೇವಿನ ಹಿಂಡಿಗೆ ಜೈವಿಕ ಕೀಟನಾಶಕಗಳ ಸಿಗ್ತವೆ, ಅದು ಬಿವೇರಿಯಾ ಬ್ಯಾಸಿಯಾನ ಅಂತ ಐತೆ, ವರ್ಟಿಸಿಲಿಯಂ ಲೆಕಾನಿ ಅಂತ ಐತೆ. ಜೊತೆಗೆ ಕೆಲವೊಂದು ಬೇರಿನಿಂದ ಬರುವಂತ ರೋಗಗಳನ್ನು ಬರ್ತವೆ, ಅದಕ್ಕೆ ಟ್ರೈಕೋಡರ್ಮಾ ಅಂತ ಪುಡಿ ಸಿಗ್ತದೆ. ನಾವು ಬಳಸುವಂತ ಬೇವಿನ ಹಿಂಡಿಗೆ ಅವೆಲ್ಲನೂ ಮಿಶ್ರಣ ಮಾಡಿಬಿಟ್ಟು, ಜೈವಿಕ ರೋಗನಾಶಕಗಳು ಪ್ಲಸ್ ಜೈವಿಕ ಕೀಟನಾಶಕಗಳನ್ನು ಎಲ್ಲ ಮಿಶ್ರಣ ಮಾಡಿಬಿಟ್ಟು ನಮ್ಮ ಭೂಮಿ ಸಿದ್ಧತೆ ಮಾಡುವಾಗ ಹಾಕಬೇಕು. ಅದು ಒಂದು ಪದ್ಧತಿ. ಎರಡನೇದು, ನಾಟಿ ಮಾಡೋಕ್ಕಿಂತ ಮುಂಚೆ ಗಡಿ ಬೆಳೆಯಾಗಿ ಸುತ್ತಲೂ ಜೋಳ, ಮುಸ್ಕಿನ ಜೋಳ ಅಥವಾ ಸಜ್ಜೆ ಹಾಕಬೇಕು, 2 ಸಾಲ ಗುತ್ತುಗುತ್ತುವಾಗಿ ಹಾಕಬೇಕು. ಇದು ಇನ್ನೊಂದು ಅಂಶ ಗಡಿ ಬೆಳೆಯಲ್ಲಿನೂ ಕೂಡ, ಇಲ್ಲೇ ಮೆಣಸಿನಕಾಯಿ ಬೆಳೆಯಲ್ಲಿ ಇನ್ನೊಂದು ರೀತಿ ಪದ್ಧತಿ ನಾವು ಮಾಡ್ಕೋಬೇಕು. ಪ್ರತಿ 10 ಸಾಲದ ನಂತರ 1 ಸಾಲು ಜೋಳ, ಮುಸ್ಕಿನ ಜೋಳ ಅಥವಾ ಸಜ್ಜೆಯನ್ನು ನಾವು ಹಾಕಬೇಕು. ತದನಂತರ ನಾಟಿ ಮಾಡೋ ಸಮಯದಲ್ಲಿ ಸಾಮಾನ್ಯವಾಗಿ ಈಗೆಲ್ಲ ಬೆಳೆಯೋದು ಪ್ರೋಟ್ರೇನಲ್ಲಿ, ಅದರಲ್ಲಿ ನಮ್ಮ ಬೇರು ಏನೂ ಡಿಸ್ಟರ್ಬ್ ಆಗೋದಿಲ್ಲ. ಪ್ರೋಟ್ರೇನಲ್ಲಿ ಸ್ವಲ್ಪ ಪ್ರಮಾಣದ ಮೀಡಿಯಾ ಇರ್ತದೆ, ಅದೇ ತಗೊಂಡೋಗಿ ಭೂಮಿನಲ್ಲಿ ನಾಟಿ ಮಾಡ್ತೀವಿ. ಬ್ಯಾಡಗಿ ಡಬ್ಬಿ ಅಂತ ಏನು ಇದ್ದಾವೆ ಇವೆಲ್ಲ ಬೆಡ್ ಮೇಲೆ ಮಾಡ್ಕೊಂತಾರೆ, ಬೆಡ್ ಮೇಲೆ ಮಾಡ್ಕೊಂಬಿಟ್ಟು ನಂತರ ಸಸಿಯನ್ನು ಕಿತ್ತುಬಿಟ್ಟು ಆಮೇಲೆ ನಾಟಿ ಮಾಡ್ತಾರೆ. ಆ ಒಂದು ಸಂದರ್ಭ ಇದ್ದರೆ ಸಸಿಗಳ ಬೇರೆಗಳನ್ನು ಉಪಚಾರ ಮಾಡೋದು ಬಹಳ ಮುಖ್ಯ. ಬೇರೆಗಳನ್ನು ನಾವು ಅಂತರ್ವ್ಯಾಪಿ ಕೀಟನಾಶಕದಿಂದ ಉಪಚಾರ ಮಾಡಬೇಕು. ಅಂತ ಥೈಯೋಮೆಥಾಕ್ಸಮ್ 1/2 ಗ್ರಾಂ 1 ಲೀಟರ್ ನೀರಿಗೆ ಹಾಕಿ ಬೇರೆಗಳನ್ನು ಒಂದು 5 ನಿಮಿಷವರೆಗೆ ಉಪಚಾರ ಮಾಡಿಬಿಟ್ಟು ನಂತರ ನಾವು ನಾಟಿ ಮಾಡ್ಕೋಬೇಕು. ನಂತರ ಬೇವಿನ ಎಣ್ಣೆಯ ಸಿಂಪಡಣೆ, ಎಣ್ಣೆ ಜೊತೆಗೆ ಹೊಂಗೆ ಎಣ್ಣೆ, ಬೇವಿನ ಬೀಜದ ಕಷಾಯದ ಸಿಂಪರಣೆ ಅವೆಲ್ಲನೂ ಮಾಡ್ಕೋಬೇಕು. ಆಮೇಲೆ ಜೈವಿಕ ಕೀಟನಾಶಕಗಳ ಬಿವೇರಿಯಾ ಬ್ಯಾಸಿಯಾನ ಜೊತೆಗೆ ವರ್ಟಿಸಿಲಿಯಂ ಲೆಕ್ಯಾನಿ ಬಳಸಬೇಕು. ಕೊನೆಯ ಹಂತದಲ್ಲಿ ಕೀಟನಾಶಕದ ಸಿಂಪರಣೆ ಮಾಡ್ಕೋಬೇಕು. ಕೀಟನಾಶಕಗಳು ಅಂದರೆ ಅಂತರ್ವ್ಯಾಪಿ ಕೀಟನಾಶಕಗಳನ್ನು ಸಿಂಪರಣೆ ಮಾಡ್ಕೋಬೇಕು. ಅವು ಯಾವ್ಯಾವುದಂದರೆ ಡೈಫೆನ್ ಥ್ಯೂರಾನ್ ಅಂತ ಸಿಗ್ತದೆ, ಅದು 1 ಗ್ರಾಂ 1 ಲೀಟರ್ ನೀರಿಗೆ, ಅಥವಾ ಫಿಪ್ರೋನಿಲ್ ಅಂತ ಸಿಗ್ತದೆ, ಅದು 1 ಮಿಲಿ 1 ಲೀಟರ್ ನೀರಿಗೆ, ಅಥವಾ ಅಸಿಟ್ಯಾಂಪ್ರಿಡ್ 1/2 ಗ್ರಾಂ 1 ಲೀಟರ್ ನೀರಿಗೆ ಹಾಕ್ಬಿಟ್ಟು ಸಿಂಪರಣೆ ಮಾಡ್ಕೋಬೇಕು. ಆಮೇಲೆ ಸುಮಾರು 1-3-4 ಸಿಂಪರಣೆ ಬೇಕಾಗಿರ್ತದೆ ಒಂದು ಬೆಳೆಯ ಅವಧಿಯಲ್ಲಿ. ಒಂದು ಸಿಂಪರಣೆ ಆದಮೇಲೆ 15 ದಿನ ಅಂತರ ಕೊಟ್ಬಿಟ್ಟು ಇನ್ನೊಂದು ಸಿಂಪರಣೆ ನಾವು ಮಾಡ್ಕೊಂಡ್ರೆ ಈ ಮೆಣಸಿನಕಾಯಿ ಬೆಳೆಯಲ್ಲಿ ಬರುವಂಥ ಮುರುಡ ಒಂದು ನಂಜು ರೋಗಗಳ ಹತೋಟಿ ಮಾಡಬಹುದು. ಒಳ್ಳೆಯದು ಡಾಕ್ಟರ್ ನೂರುಲ್ಲಾ ಹಾವೇರಿಯವರೇ, ತಾವು ಇಲ್ಲಿವರೆಗೆ ಬೇಸಿಗೆ ಹಂಗಾಮಿನಲ್ಲಿ ಬೆಳೆಯುವ ಪ್ರಮುಖ ತರಕಾರಿ ಬೆಳೆಗಳಲ್ಲಿ ಏನೇನು ರೋಗಗಳು ಬರ್ತಾವೋ ಮತ್ತು ಅವುಗಳ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರೆ ನಮಸ್ಕಾರ. ನಮಸ್ಕಾರ. ಇದುವರೆಗೆ ಪ್ರಮುಖ ತರಕಾರಿ ಬೆಳೆಗಳಲ್ಲಿ ಬರುವ ರೋಗಗಳು ಮತ್ತು ಅವುಗಳ ನಿರ್ವಹಣೆ ಕುರಿತು ಡಾಕ್ಟರ್ ನೂರುಲ್ಲಾ ಹಾವೇರಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ರಾಮೇಶ್ವರ್ ಶಿರಬಡಗಿ. ಈಗ ಕೇಳಿ ಜನಪದ ಸಂಗೀತ. ಇಂದು ಬೆಳಗ್ಗೆ ನಿಧನರಾದ ಪದ್ಮಶ್ರೀ ಪುರಸ್ಕೃತಿ ಜನಪದ ತಜ್ಞೆ ಸುಕ್ರಿ ಬೊಮ್ಮಗೌಡ ಅವರು ಹಾಡಿದ ಹಾಲಕ್ಕಿ ಪದಗಳು. ಹುಟ್ಟಿದ ಮಗಳೇ ಮೆಟ್ಟಂಗಳವಾಗೇ ಬಟ್ಟೆಲೆ ಒಳಗಲ ಕಳ ಮಳೆಯೋ. ಹುಟ್ಟಿದ ಮಗಳೇ ಮೆಟ್ಟಂಗಳವಾಗೇ ಬಟ್ಟೆ ಒಳಗೆಲ್ಲ ಕಳ ಮಳವೋ. ಬಟ್ಟೆ ಒಳಗಲ್ಲ ಕಳ ಮಳ ಕಂಗಳ ಮಳೆ ಹುಟ್ಟಿದ ಮಗಳೇ ನೆಲ ಮನಗೋ. ಬಟ್ಟೆ ಒಳಗಲ್ಲ ಕಳ ಮಳ ಕಂಗಳ ಮಳವೋ ಹುಟ್ಟಿದ ಮಗಳೇ ನೆರ ಮನಗೋ. ಹುಟ್ಟಿದ ಮಗಳೇ ನೆರ ಮನೆಗೆ ಮಗವಾಗೇ ಮಗಳ ಅಂತ ಜನ ಬರೀಕಂಬೋ. ಹುಟ್ಟಿದ ಮಗಳೇ ನೆರ ಮನೆಗೆ ಮಗವಾಗೇ ಹುಟ್ಟಿ ಮಗಳ ಅಂತ ಜನ ಮರಕಂಬೋ. ಮಗಳಂತ ಜನ ಮರ್ಕೊಳೆ ತಾಯಲೆ ಕೇಳೆ ತೊಳ ಮನೆ ಜನ ಮರೀಕೊಳೆ. ಮಗಳಂತ ಜನ ಮರ ಕೊಳೆ ತಾಯಲೆ ಕೇಳೆ ತುಳ ಮ್ಯಾನಿ ಜನ ಮರ ಕೋಳೆ ಕೇಳಲೆ ಕೇಳೆ ತಾಯಲೆ ನಿನಲೆ ಕೇಳೆ ಮನೆ ಮಗುಳೆ ಕೊಳ್ಳುತ್ತಿವೋ ರುಗಿಯೋ ಕೇಳೆ ಕೇಳೆ ತಾಯಲೆ ನಿನಲಿ ಕೇಳೆ ಮನೆ ಮಗುಳೆ ಕೊಳ್ಳುತ್ತಿವೋ ರುಗಿಯೋ ಮನೆ ಮಗಳ ಕೊಳ್ಳುತ್ತಿವೋ ರುಗಿ ತಿಳಿಯಲೆ ಮನೆ ಮಗಳಂತ ರುವ ಬರೀಕೋಳೆ ಮ್ಯಾನಿ ತಿಳಿದ ಮ್ಯಾನಿ ಮಗಳಂತ ರುವ ಬರ ಕೋಳೆ ಮಗಳಂತ ರುವ ಬರ್ಕೊಳೆ ತಾಯಲೆ ಕೇಳೆ ರುವ ನೋಡೆ ಜಾನ ಮರಿ ಕೋಳೆ ಮಗಳಂತ ರುವ ಬರ್ಕೊಳೆ ತಾಯಲೆ ಕೇಳೆ ಮರ್ಕೊಳೆ ತಾಯಲೆ ಕೇಳೆ ನಾನೊಟ್ಟಿದ ಮನೆಯೇ ನ್ಯಾರ ಮನೆಗೋ ನೋಡ ಜಾನ ಮರ್ಕೊಳೆ ತಾಯಲೆ ಕೇಳೆ ನಾ ಹುಟ್ಟಿದ ಮನೆಯೋ ನ್ಯಾರ ಮನೆಯೋ ನಾನೊಟ್ಟಿದ ಮನೆಯೇ ನ್ಯಾರ ಮನೆ ತಾಯಲೆ ಕೇಳೆ ಹೋಗಿ ಬರ್ತೀನಿ ಗಂಡರ ಮನೆ ನರಮನಿ ತಾಯಲೆ ಕೇಳೆ ಹೋಗಿ ಬರ್ತೀನಿ ಗಂಡರ ಮನೆ ಗಾಗೋ ಹೋಗಿ ಮತ್ತೆ ಗಂಡರ ಮನೆಗಾಗೆ ತಾಯಲೆ ಕೇಳೆ ಚಿಂಚು ಚೂ ಬೇಡ ಮನೆಗಾಗೆ ತಾಯಲೆ ಕೇಳೆ ಚಿಂಚು ಚೂ ಬೇಡ ನನಗಾಗೋ ಚಿಂತು ಚೂ ಬೇಡ ನನಗಾಗೆ ಆಯಲೆ ಕೇಳೆ ಹೋಗಿ ಮತ್ತೆ ಗಂಡರ ಮನೆಗಾಗೋ ಬೇಡ ನನಗಾಗೆ ತಾಯಲೆ ಕೇಳೆ ಭಗವತಿ ಗಂಡರ ಮನಗಾಗೋ ಹತ್ತರವರ ಮನೆ ಎದ್ದಳೆ ಚಣ್ಣ ಮನೆ ರಂಗುಳುದಲ್ಲಿ ಮೆಟ್ಟೆ ನಿಲೋತ್ತಿದಳು ಹತ್ತರರ ಮುನಿ ಎದ್ದಳು ಚಣ್ಣ ಮನೆ ರಂಗೋಲು ಅಳಿ ಮೆಟ್ಟೆ ನಿಲೋತಾಳು ರಂಗೋಳು ತಲೆ ಮೆಟ್ಟೆ ನಿಲ್ತಾಳೆ ಜಾಣ ಮಾನೆ ತಾಯಲೆ ಜಾನಕಿ ತೊಡೆ ತಾಯೊಳೆ ಜಾನಕಿ ತೊಡೆ ಮ್ಯಾನೋ ತಾಯೆ ಜಾನಕಿ ತೊಡೆ ಮ್ಯಾನೆ ಪುಳ್ಳಿಚಿ ಕಂಡೆ ಎತ್ತಲೆ ಕುದೂಲಲ್ಲ ಬಳೋಗಿಡೋ ತಾಯೊಳೆ ಜಾನಕಿ ತೊಡೆ ಮ್ಯಾನೆ ಕುಳ್ಳಿಚಿ ಕಂಡೆ ನೆತ್ತಿಲಿ ಕುದೂಲಲ್ಲ ಬಳೋಗಿಡೋ ಬಳಗಿದೆ ನಿಮ್ಮಲೆ ತಾಯೇ ಕೊಡ್ತೇವೆ ಪಯೋಲೋರ ಬಳಗಾಕೋ ಕುದುಲಲ್ಲ ಬಳಗಿದು ನಿಮ್ಮಲೆ ತಾಯೇ ಕೊಡ್ತೀವಿ ಪಾಂಡೋರ ಬಳಗಾಕೋ ಚಣ್ಣಿರ್ವಾಗಿದು ಎಣ್ಣೆಲೆ ನೀರಾಕಿ ಹುಟ್ಟಿದಾನೆ ಉದ್ದಲೆ ದೊಡ್ಡ ಮಾಡೆ ಬೆಳಚಿದಾನು ದೊಡ್ಡ ಮಾಡೆ ನೆಳಾಚಿವೋ ಉದ್ದ ದೊಡ್ಡ ಮಾಡೆ ಬೆಳಚಿದೆ ಮಗಳಲೆ ಕೇಳೆ ಕೊಡ್ತೀನಿ ಪಾಂಡೋರ ಬಳಗಾಕೋ ಉದ್ದ ದೊಡ್ಡ ಮಾಡೆ ಬೆಳಚಿದೆ ಮಗಳಲೆ ಕೇಳೆ ಕೊಡ್ತೀನಿ ಪಾಂಡೋರ ತಂದೆಲೆ ತೊಳೆಯಲೆ ಮೇನೆ ಎಲಿ ಮರಿ ಹರದಂಗೆ ಹರಾದೀತೋ ತಾಯಿ ತೊಡೆ ಮೇನೆ ತಂದೆಯ ತೊಳೆಯಲೆ ಮೇನೆ ಎಲಿ ಮರಿ ಹರಿದಂಗೆ ಲರಾದೀತೋ ಎಲಿ ಮರಿ ಹರದಂಗೆ ಹರಿದಿದೆ ನಮ್ಮಲೆ ಮಗಳೆ ಕೊಡಬೇಕು ಪಾಂಡೋರ ಬಳ ಕೊಡಬೇಕು ಪಾಂಡೋರ ಬಳಗಾಕೋ ಕೊಡಬೇಕು ಪಾಂಡೋರ ಬಳಗಾಕೆ ನಮ್ಮಲೆ ಮಗಳ ಒಡೆಯೋ ಬೇಡಿ ಮಗಳಿಗ ಬಯೋ ಬೇಡಿರೋ ಕೊಡಬೇಕು ಪಾಂಡೋರ ಬಳಗಾಕೆ ನಮ್ಮಲೆ ಮಗಳೇ ಒಡೆಯೋ ಬೇಡಿ ಮಗಳಿಗ ಬಯೋ ಬೇಡಿರೋ ಬಡವಕ್ಕೆ ಎಡನಲ್ಲ ಬಡವಕ್ಕೆ ಚಾಣೆ ಅಲ್ಲ ಬುದ್ಧಿಲಿ ತಪ್ಪಿದ್ರೆ ಬಡಿಬಹುದು ಬಡವಕ್ಕೆ ಎಡನಲ್ಲ ಬಡವಕ್ಕೆ ಬನ್ಯೂಲಲ್ಲ ಬುದ್ಧಿಲಿ ತಪ್ಪಿದ್ರೆ ಬೋಯಾಬೋದು ನಿಮ್ಮಲೆ ಮಗಳೇ ನಮ್ಮ ಮಾತ ಕೇಳಿದ್ದಾರೆ ಬಡುವುದಿಲ್ಲವೇ ನಮೇ ಬಡೋದಿಲ್ಲೋ ಮಾಲೆ ಮಗಳೇ ನಮ್ಮ ಮಾತ ಕೇಳಿದ್ದಾರೆ ಒಡೆಯೋದಿಲ್ಲ ನಮೀ ಬಯೋದಿಲ್ಲ ಹಿಂದೆ ತೊಳಚಮ್ಮ ಯಾತರಲ್ಲೇ ಗಬನಾವೇ ನೀರಲೆ ಮಿಯೋವಲ್ಲೇ ಗಬನಾವೋ ಹಿಂದೆ ತೊಳಚಮ್ಮ ಯಾತರಲ್ಲೇ ಗಬನಾವೋ ನೀರಲೆ ಮಿಯೋವಲ್ಲೇ ಗಬನಾವೋ ನೀರಮಿಯೋವಲ್ಲೇ ಗಬನಾವೇ ತೊಳೋ ಚಮ್ಮ ಬಣ್ಣಲೆ ಉಡೋವಲ್ಲೇ ಗಬನಾವೋ ನೀರಮಿಯೋವಲ್ಲೇ ಗಬನಾವೋ ತೊಳೋ ಚಮ್ಮ ಬಣ್ಣಲೆ ಉಡೋವಲ್ಲೇ ಗಬನಾವೋ ಬಣ್ಣ ಉಡೋವಲ್ಲೇ ಗಬನಾವೇ ತೊಳೋ ಚಮ್ಮ ಗಂದಲೆ ಲಿಡೋವಲ್ಲೇ ಚಿನ್ನಲೆಡೋವಲ್ಲೇ ಗಬನಾವೋ ಬಣ್ಣ ಉಡುವಲ್ಲೇ ಗಬನಾವೋ ತೋಳೋ ಚಮ್ಮ ಚಿನ್ನಲ ಇಡೋವಲ್ಲೇ ಗಬನಾವೋ ಚಿನ್ನಲೆಡವಲ್ಲೇ ಗಬನಾವೇ ತೋಳೋ ಚಮ್ಮ ಅಪ್ಪನ ಮನೆ ಹೋಗೋ ಗಬ ಬರ ಸೌರಬಾದೆ ಅಣ್ಣಳೆ ದೂರೆಂದೆ ಕಂಡ ಬೆಳ್ಳಿ ಬಾಗಿಲ ಕದವ ತಗಿದಾನೋ ಗೊಳೆ ಬರವಾದೆ ಅಣ್ಣಳೆ ದೂರಿಂದೆ ಕಂಡ ಬೆಳ್ಳಿ ಬಾಗಿಲ ಕದವ ತಗಿದಾನೋ ಬೆಳೆ ಬಾಗಿಲ ಕದವ ತಗದಿದ ಗೋವಿಂದೋಲಣ್ಣ ಚಿನ್ನದ ಬಾಗಿಲಗೆ ನಡೆದೆ ತಗದಾನೋ ಗೋವಿಂದು ಲಣ್ಣ ಚಿನ್ನದ ಬಾಗಿಲಗೆ ನಡೀದಾನೋ ಚಿನ್ನದ ಬಾಗಿಲಗೆ ನಡೆದಾನೆ ಗೋವಿಂದ ಲಣ್ಣ ವಜ್ರದ ಲಚೆ ಮನೆ ಕುಳೋತೀನೋ ಚಿನ್ನದ ಬಾಗಿಲಗೆ ನಡೆದಾನೋ ಗೋವಿಂದು ಲಣ್ಣ ವಜ್ರದ ಲಚೆ ಮನೆ ಕುಳೋತಾನೋ ವಜ್ರದ ಲಚೆ ಮನೆ ಕುಳತಾನೆ ಗೋವಿಂದ ಲಣ್ಣ ತಂಗಳೆ ಬರಾಗುತ್ತೆ ಚಮನಿ ಕುಳತಾನೋ ಗೋವಿಂದು ಲಣ್ಣ ತಂಗೊಳೆ ಬರೋ ಉತ್ತೇ ಲೈದಾ